ಸಾಗರದ ಬದುಕಿಗಾಗಿ, ನಿಮ್ಮ ಸುರಕ್ಷಿತ ನಾಳೆಗಾಗಿ ನಿರಂತರ ಪ್ರಯತ್ನಕ್ಕೆ ಇಂದು ನಾವು ಈ ಪ್ರಮಾಣ ವಚನ ಸ್ವೀಕರಿಸಬೇಕಾಗಿದೆ. ಸಾಗರದ ಸುರಕ್ಷತೆಗೆ ಇದು ನಮ್ಮ ಆರಂಭವಾಗಿದೆ. ಬನ್ನಿ, ಸ್ವಚ್ಛ ಸಾಗರ್ ಸುರಕ್ಷಿತ್ ಸಾಗರ್ ಅಭಿಯಾನದಲ್ಲಿ ಪಾಲ್ಗೊಳ್ಳೋಣ ಮತ್ತು ಬದಲಾವಣೆ ಅಲೆಯನ್ನು ತರೋಣ. ರಾಷ್ಟ್ರದ ಅತಿದೊಡ್ಡ ಕೋಸ್ಟಲ್ ಕ್ಲೀನಿಂಗ್ ಅಭಿಯಾನದ ಭಾಗವಾಗಲು www.swachhasagar.org ನಲ್ಲಿ ಇಂದೇ ನೋಂದಾಯಿಸಿ. ಸ್ವಚ್ಛತಾ ಶುರುವಾತ್ ಹೈ, ಸ್ವಚ್ಛತಾ ಆಧಾರ್ ಹೈ. ಸಮಂದರ್ ಕೆ ಜೀವನ್ ಕೆ ಲಿಯೆ, ಅಪ್ನೆ ಸುರಕ್ಷಿತ್ ಕಲ್ ಕೆ ಲಿಯೆ, ಸತತ್ ಪ್ರಯಾಸೋ ಕೋ ಅಪ್ನಾ ಯೇ ಶಪಥ್ ಲೇನಿ ಹಮೇ ಆಜ್ ಹೈ. ಸಾಗರ್ ಕಿ ಸುರಕ್ಷಾ ಕಾ ಹಮಸೆ ಹಿ ಆಗಾಜ್ ಹೈ. ಆಯೇ ಸ್ವಚ್ಛ ಸಾಗರ್ ಸುರಕ್ಷಿತ ಸಾಗರ್ ಅಭಿಯಾನ ಮೇ ಹಿಸ್ಸಾ ಲೇ ಔರ್ ಲಾಯೇ ಲಹರ್ ಬದಲಾವ್ ಕಿ. ದೇಶ್ ಕೆ ಸಬ್ಸೆ ಬಡೆ ಕೋಸ್ಟಲ್ ಕ್ಲೀನಿಂಗ್ ಅಭಿಯಾನ ಕಾ ಹಿಸ್ಸಾ ಬನ್ನೆ ಕೆ ಲಿಯೆ ಆಜ್ ಹಿ ರಿಜಿಸ್ಟರ್ ಕರೇ swachhasagar.org ಪರ್. ರೈತ ಬಾಂಧವರೇ, ಇದೀಗ ಸಮಗ್ರ ಕೃಷಿ ಅನುಭವ ಈ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಳ್ಳುತ್ತಾರೆ ಪುತ್ತೂರು ತಾಲೂಕಿನ ವೀಣಾ ಪಿ. ವೀಣಾ ಅವರೇ ನಮಸ್ಕಾರ. ನಮಸ್ತೆ. ಈ ವರ್ಷದ ಮಳೆ ನೋಡಿದ್ರೆ ಹೇಗನ್ಸ್ತದೆ? ಮಳೆ ನೋಡಿದ್ರೆ ಫಸ್ಟ್ ಗೆ ನೋಡುವಾಗ ಅಡಿಕೆ ತೋಟಕ್ಕೆ ಕೊಳೆ ರೋಗ ಬರಬಹುದು ಅಂತ ಇತ್ತು. ಈಗ ಸ್ವಲ್ಪ ಬಿಸಿಲು ಕಾಯ್ದಿದೆಲ್ಲ ಕಡಿಮೆ. ಈ ಸಮಯದಲ್ಲಿ ಹೆಚ್ಚಾಗಿ ಅಡಿಕೆ ತೋಟಕ್ಕೆ ಕೊಳೆ ರೋಗ ಬರುದು. ಪ್ರತಿ ವರ್ಷವೂ ಕೊಳೆ ರೋಗ ಬರ್ತದೆ? ಬರ್ತದೆ ಬರ್ತದೆ, ಬಂದೇ ಬರ್ತದೆ. ಮಳೆ ಸ್ವಲ್ಪ ಕಡಿಮೆ ಇದ್ರೆ ಅಂತೂ ಮಧ್ಯದಲ್ಲಿ ಬಿಸಿಲು ಕಾದ್ರೆ ಕೊಳೆ ರೋಗ ಕಡಿಮೆ ಬರುದು. ಬಿಸಿಲು ಕಾದ್ರೆ ಜಾಸ್ತಿಯ ಕಡಿಮೆ? ಕಡಿಮೆ ಕಡಿಮೆ. ಬಿಸಿಲು ಬರುವಾಗ ಫಂಗಸ್ ಗೆ ಅಟ್ಯಾಕ್ ಮಾಡ್ಲಿಕ್ಕೆ ಆಗುದಿಲ್ಲ, ಹಾಗಾಗಿ ಕೊಳೆ ರೋಗ ಸ್ವಲ್ಪ ಕಡಿಮೆ ಬರುದು. ಮತ್ತೆ ಕಂಟಿನ್ಯೂಸ್ ಮಳೆ ಬಂದ್ರೆ ಕೊಳೆ ರೋಗ ಜಾಸ್ತಿ. ಈಗ ಕೊಳೆ ರೋಗ ಬರುದು ಒಂದು ಶಿಲೀಂಧ್ರದಿಂದ ಹೇಳ್ತೀವಿ, ಫಂಗಸ್ ಅಂತ. ಅದು ಎಲ್ಲಿರ್ತದೆ? ಅದು ವಾತಾವರಣದಲ್ಲಿ ಇರಬಹುದು. ಕುಬೇಲಿ ಇರ್ತದ? ಕುಬೇಲಿ ಇರ್ಲಿಕ್ಕಿಲ್ಲ, ವಾತಾವರಣದಲ್ಲಿ ಇರುದದು. ಅದಕ್ಕೆ ತುಂಬಾ ಚಳಿ ಆದ ಕೂಡಲೇ ಅವುಗಳಿಗೆ ಅಟ್ಯಾಕ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಅಲ್ಲ, ಒಂದು ಸಾರಿ ಈಗ ಇದು ಕೊಳೆ ರೋಗ ಬಂದು ಗೊನೆಯಲ್ಲಿ ಕಾಯಿ ಎಲ್ಲ ಉದುರಿ ಹೋಯ್ತು, ಆ ಗೊನೆ ಅಲ್ಲೇ ಉಳಿತದಲ್ಲ? ಉಳಿತದೆ. ಹೌದು, ಅದರಲ್ಲಿ ಇರುದಿಲ್ಲ, ಶಿಲೀಂಧ್ರ ಇರಬಹುದು. ಬಿಸಿಲಿಗಾದ್ರೆ ಇರ್ಲಿಕ್ಕಿಲ್ಲ, ಅದಿಷ್ಟು ಇಂಥದೇ ಟೆಂಪರೇಚರ್ ಮಾತ್ರ ಅದು ಉಳಿಯುವುದು. ಹೈ ಟೆಂಪರೇಚರ್ ಆದ ಕೂಡ ಅದು ಉಳಿಯುವುದಿಲ್ಲ. ಈ ವಿಷಯ ಎಲ್ಲ ಹೇಗೆ ಗೊತ್ತಾಯ್ತು ನಿಮಗೆ? ನನಗೆ, ನಾನಂದ್ರೆ ಫೈನಲ್ ಇಯರ್ BSc ಅಲ್ಲಿ ಓದ್ತಾ ಇರುವಾಗ ನನಗೆ ಗೊತ್ತಾದ್ರು. ನೀವು BSc ಮಾಡಿದಿರಿ? ಹೌದು, BSc ಮಾಡಿದೀನಿ. ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಗಿಸಿಕೊಂಡಿದ್ದೀರಿ? ಹೌದು ಹೌದು, ಕೃಷಿಯಲ್ಲಿ ಆಸಕ್ತಿ. ಸರ್, ಈಗ ಅಡಿಕೆ ತೋಟದ ಒಂದು ಸೂಕ್ಷ್ಮ ವಿಚಾರಗಳು ಏನೇನು ಹೇಳಿ? ಸೂಕ್ಷ್ಮ ವಿಚಾರ ಅಂದ್ರೆ ಸಣ್ಣ ಗಿಡ ಇರುವಾಗ ಅದನ್ನು ನಾವು ಚಂದ ಸಾಕ್ಬೇಕು. ಅದನ್ನು ಚಂದ ಸಾಕುದು ಅಂದ್ರೆ ಒಳ್ಳೇದು ಮಾಡಿ ಸರಿ ರಸ, ಇದು ರಸ ಗೊಬ್ಬರವನ್ನು ಕೊಟ್ಟು, ಹಟ್ಟಿ ಗೊಬ್ಬರ, ಸೆಗಣಿ, ರಾಸಾಯನಿಕ ಗೊಬ್ಬರ ಕೊಟ್ಟು, ಹರಳಿಂಡಿ, ಕೈಬೇವಿನ ಅಂತ ಇದು ಕೊಟ್ಟು, ಮತ್ತೆ ಸೊಪ್ಪು ಕೊಡ್ಬೇಕು ಡೈಲಿ ಕೊಟ್ಟು, ಆ ಗಿಡಗಳನ್ನು ಅಷ್ಟು ಚೆನ್ನಾಗಿ ಬೆಳೆಸಬೇಕು. ಚೆನ್ನಾಗಿ ಬೆಳೆಸಿದ್ರೆ ನಾವು ಗ್ರಹಿಸಿದಂತ ಇಳುವರಿ ನಮಗೆ ಸಿಗ್ಬಹುದು. ಅಂದ್ರೆ 3 ವರ್ಷದಲ್ಲಿ ಮಂಗಳ ಗಿಡದಲ್ಲಿ ಅಡಿಕೆ ಸಿಗ್ ಬರ್ತದೆ ಅಂತ ಹೇಳ್ತಾರೆ. ಆತರ ನಾವು ಸಾಕಿದ್ರೆ ಬರ್ತದೆ, ಬರಬಹುದು ಅಡಿಕೆ ಇಳುವರಿಗೆ ಬರ್ತದೆ. ಈಗ ಊರಿನ ಅಡಿಕೆ ತಳಿಯ ಗಿಡ ಇರ್ತದೆ, ಮತ್ತೆ ಈ ಮಂಗಳ ಇರ್ತದೆ, ಮೋಹಿತ್ ನಗರ ಅಂತ ಇರ್ತದೆ, ಅಥವಾ ಬೇರೆ ಬೇರೆ ಇಂಟರ್ಸಿ ಅಂತ ಬರ್ತದೆ, ಯಾವ್ದು ಒಳ್ಳೇದು ನಿಮ್ಗೆ? ಒಳ್ಳೇದು ನಿಜವಾಗಿ ಸಹ ಊರಿನ ಅಡಿಕೆ ಗಿಡ, ಯಾಕಂದ್ರೆ ಅದು ಅಡಿಕೆ ಮರ ಗಟ್ಟಿ, ಆಗ ಅದು ಒಳ್ಳೇದು. ಉದ್ದ ಹೋಗ್ತದೆ, ಅದಕ್ಕೆ ಕೊಯ್ಲಿ ಕಷ್ಟ, ಮದ್ದು ಬಿಡ್ಲಿಕ್ಕೆ ಕಷ್ಟ. ಮಂಗಳ ಗಿಡಗಳಂದ್ರೆ ಈಗ ಇಳುವರಿ ಕೊಡ್ತವೆ ಬೇಗ. ಊರಿನ ಗಿಡಗಳು ಇಳುವರಿ ಕೊಡು ಸ್ವಲ್ಪ ಲೇಟ್ ಆಗಿ, ಮಂಗಳ ಗಿಡಗಳು ಬೇಗ ಇಳುವರಿ ಕೊಡ್ತವೆ. ಹೌದು, ಹಾಗೆ ಈಗಿನವರು ಹೆಚ್ಚಾಗಿ ಮಂಗಳ ನೆಡುದು, ಯಾಕಂದ್ರೆ ಬೇಗ ಇಳುವರಿ ಸಿಗ್ಲಿ. 30 ವರ್ಷದ ನಂತರ 2 ಗೊನೆ 3 ಗೊನೆ ಕೊಟ್ಟದಕ್ಕೆ ಬದಲು 2-3 ವರ್ಷದಲ್ಲೇ ಕೊಟ್ಟರೆ. ಹೌದೌದು, ಅದಕ್ಕಾಗಿ ಈಗ ಹೆಚ್ಚಿನವರು ಮಂಗಳವನ್ನು ಹಾಕುದು, ಮಂಗಳ ಇಂಟರ್ಸಿ ಅಂತ ಗಿಡಗಳನ್ನು ಹಾಕುದು. ಈಗ ಕೊಳೆ ರೋಗದ ಹತೋಟಿ ಮಾಡಬೇಕಿದ್ರೆ ನೀವು ಬೋರ್ಡ್ ಸಿಂಪಡಣೆ ಮಾಡ್ತೀರಿ, ಮೈಲ್ ತುತ್ತು, ದ್ರಾವಣ ಮತ್ತು ಸುಣ್ಣ. ಇದು ತಯಾರು ಮಾಡುವ ವಿಧಾನ ಹೇಗೆ? ತಯಾರು ಮಾಡು ಅಂದ್ರೆ ಮೊದ್ಲಿನವರು 2 ಕೆಜಿ ಮೈಲ್ ಸುಣ್ಣಕ್ಕೆ 1 ಕೆಜಿ ಮೈಲ್ ತುತ್ತು ಅಂತ ಹಾಕ್ತಾ ಇದ್ರು. ಆದ್ರೆ ಈಗ ನಾವು ಸಿಂಪಡಣೆ ಮಾಡುವಾಗ 1 ಕೆಜಿ ಮೈಲ್ ತುತ್ತಿಗೆ 1 ಕೆಜಿ ಸುಣ್ಣ ಹಾಕ್ತೇವೆ. ಅದರ ಒಟ್ಟಿಗೆ ಮೋದಿ ಕೇರ್ ನಲ್ಲಿ ಆಕ್ಟಿವ್ 80 ಅಂತ ಹೇಳುವ ಒಂದು ಇದು ಲಿಕ್ವಿಡ್ ಸಿಗ್ತದೆ. ಆಕ್ಟಿವ್ 80 ಅಂದ್ರೆ ಅದು ಗಮ್, ಅದು ಮದ್ದು ಬಿಟ್ಟು ಅದನ್ನು ಸ್ಪ್ರೆಡ್ ಮಾಡಿ ಕೊಡ್ತದೆ ಇಡೀ ಗೋಣೆಗೆ. ಹೌದು, ಈಗ ನಾನು 2 ವರ್ಷದಿಂದ ಅದನ್ನು ಉಪಯೋಗ ಮಾಡ್ತಾ ಇದ್ದೀನಿ. ಅಂದ್ರೆ ನನಗೆ ಅದರ ಫಲಿತಾಂಶ ಒಳ್ಳೇದು ಕಂಡಿದೆ. ಅಂದ್ರೆ ಒಂದು ಬಾಟ್ಲ್ ಅಂದ್ರೆ ಎಷ್ಟು? ಅದು 1/2 ಲೀಟರ್ ಬಾಟ್ಲ್ ಬರ್ತದೆ, 100 ml ಇದು ಬರ್ತದೆ. ಒಂದು ಡ್ರಮ್ಮಿಗೆ ಅಂದ್ರೆ 200 ಲೀಟರ್ ನೀರಿಗೆ 100 ml ಇದನ್ನು ಆಕ್ಟಿವ್ 80 ಹಾಕ್ಬೇಕು. ಆಕ್ಟಿವ್ 80 ಹಾಕ್ಬೇಕು. ಆಗ ನಮಗೆ ಸಾಧಾರಣ ಅಂದ್ರೆ 60 ದಿವಸದವರೆಗೆ ಆ ಇದಕ್ಕೆ ಕೊಳೆ ರೋಗ ಬರುದಿಲ್ಲ. ಇದು ನಾನು ಕಂಡ ಇದು ನನ್ನ ತೋಟದಲ್ಲಿ. ಈಗ 1 ಕಿಲೋ ಮೈಲು ತುತ್ತಿಗೆ 1 ಕಿಲೋ ಸುಣ್ಣ ಹಾಕ್ತೀರಿ. ಈ ಮೈಲು ತುತ್ತು ಅಥವಾ ಸುಣ್ಣದಲ್ಲಿ ಪೌಡರ್ ಎಲ್ಲ ಬರ್ತದಲ್ಲ ಅದು ಒಳ್ಳೇದ? ಚಿಪ್ಪು ಸುಣ್ಣ ಚಿಪ್ಪು ಸುಣ್ಣ ಒಳ್ಳೇದು, ಯಾಕಂದ್ರೆ ಅದನ್ನು ಬೇಯಿಸಿ ನಮಗೆ ಬೇಕಾದಾಗೆ ನಮಗೆ ಮಾಡಿಕೊಳ್ಳಿಕ್ ಆಗ್ತದೆ. ಪುಡಿ ಸುಣ್ಣ ಒಳಗೆ ಎಷ್ಟು ಸುಣ್ಣ ಉಂಟು ಏನ್ ಮಿಕ್ಸ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಅಲ್ವಾ ಹೊರಗಡೆ. ಹೌದು, ಅದರಲ್ಲಿ ಸಹ ತಿರುಮಲ ಸುಣ್ಣ ಬರ್ತದೆ, ತುಂಬಾ ಒಳ್ಳೇದುಂಟು. ನಿಮ್ಮ ನಂಬುಗೆ ಸುಣ್ಣ ಸುಣ್ಣ. ಹೌದು ಸರ್. ಈಗ ವರ್ಷಕ್ಕೆ ಒಂದೇ ಸಾರಿ ಸಿಂಪರಣೆ ಮಾಡಿದ್ರೆ ಸಾಕಾಗ್ತದೆ ಅಥವಾ 2-3 ಸಾರಿ ಬೇಕಾಗ್ತದೆ? 2 ಸಾರಿ ಮಾಡ್ಲೇಬೇಕು. ಒಮ್ಮೆ ಜೂನ್ 1 ಹತ್ತರೊಳಗೆ, ನೆಕ್ಸ್ಟ್ ಜುಲೈ 20ರೊಳಗೆ ಅಂದಾಜು. ಮತ್ತೆ ಕಳೆದ ಲಾಸ್ಟ್ ಇಯರ್ ನಾಗೆ ಒಳ್ಳೆ ಮಳೆ ಇದ್ರೆ ಇನ್ನೊಂದ್ಸಾರಿ ಬಿಡ್ಬೇಕಾಗ್ತದೆ. ಮಳೆ ನೋಡಿಕೊಂಡು ನೀವು ಕೊಡುದು? ಹೌದೌದು. ಮತ್ತೆ ಅಡಿಕೆ ಸಣ್ಣದಿರುವಾಗ ಎಳ್ತಿರುವಾಗ ರೋಗ ಬರುದು ಜಾಸ್ತಿ, ಸ್ವಲ್ಪ ಬೆಳೀತಾ ಹೋದ್ರೆ ಸ್ವಲ್ಪ ಕಡಿಮೆ ರೋಗ ಬರುದು. ಈಗ ನಿಮ್ಮ ತೋಟದಲ್ಲಿ ಅಡಿಕೆಗೆ ಸಿಂಪರಣೆ ಮಾಡ್ತಾರೆ, ನಿಮ್ಮ ಸುತ್ತಮುತ್ತಲ ತೋಟದವರು ಸ್ವಲ್ಪ ತಡವ ಮಾಡಿದ್ರೆ ನಿಮ್ಗೆ ಏನಾದ್ರೂ ತೊಂದರೆ ಆಗ್ತದಾ? ತೊಂದರೆ ಆಗ್ತದೆ. ಅದರಲ್ಲಿ ತುಂಬಾ ಹೆಚ್ಚು ರೋಗ ಬಂದ್ರೆ ನಮ್ಮದಕ್ಕೆ ಸ್ಪ್ರೆಡ್ ಆಗ್ತದಲ್ಲ, ಹರಡ್ತದೆ ಫಂಗಸ್ ಅಲ್ವಾ, ಅದು ಹರಡ್ತದೆ. ಈಗ ರೋಗ ಬಂದಿದೆ ಅಂತ ಹೇಗೆ ಗುರುತಿಸಬಹುದು? ಅದು ಅಡಿಕೆ ಬೀಳೋದನ್ನು ನೋಡುವಾಗ ಗೊತ್ತಾಗ್ತದೆ, ಬಿದ್ದ ಅಡಿಕೆಯನ್ನು ನೋಡಿದ್ರೆ ಗೊತ್ತಾಗ್ತದೆ. ಹೇಗಿರ್ತದೆ? ಬಾಡಿ ಹೋಗಿರ್ತದೆ, ಮತ್ತೆ ಅದರ ಮೇಲಿನ ಮುತ್ತು ಅಂತ ಹೇಳ್ತಾರಲ್ಲ ಅದರ ಅಡಿ ಒಂಥರ ಫಂಗಸ್ ಹಿಡಿದಿರ್ತದೆ, ಬಿಳಿ ಕಲರ್ ಆಗಿರ್ತದೆ. ಹೌದು. ಈಗ ಬಿದ್ದ ಅಡಿಕೆಯಿಂದ ರೋಗದಿಂದ ಬಾಧಿತವಾಗಿ ಬಿದ್ದ ಅಡಿಕೆಯನ್ನು ಏನ್ ಮಾಡಬೇಕು? ಅದನ್ನು ತಂದು ಬಿಸಿಲಿಗೆ ಒಣಗಿಸಬೇಕು. ಮಾರಾಟ ಮಾಡಬಹುದು. ಬಲ್ಕಿ ಇರುದಿಲ್ಲ ಅಂದ್ರೆ ಬರೀ ಎಳತದ್ರೆ ಏನಿರುದಿಲ್ಲ ಅದರಲ್ಲಿ. ತೋಟದಲ್ಲಿ ಬಿಟ್ಟರೆ ತೊಂದರೆ ಉಂಟು? ತೋಟದಲ್ಲಿ ಬಿಟ್ಟರೆ ಪುನಃ ಜಾಸ್ತಿ ಆಗ್ತದೆ, ಅದು ಸ್ಪ್ರೆಡ್ ಆಗ್ತಾ ಇರ್ತದೆ, ಸಣ್ಣ ಗಿಡಗಳಿಗೆಲ್ಲ ಬೇಗ ಸ್ಪ್ರೆಡ್ ಆಗ್ತದೆ. ಅಡಿಕೆ ತೋಟದಲ್ಲಿ ಹೆಚ್ಚು ನೀರು ನಿಂತರೆ ಅಥವಾ ಸರಿಯಾದಂತಹ ಒಂದು ಬಸಿಗಾಲುವೆ ಇಲ್ಲದೆ ಹೋದ್ರೆ ಈ ರೋಗ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ? ಜಾಸ್ತಿ ಆಗ್ತದೆ. ಅಂತೂ ಅಡಿಕೆ ಗಿಡದ ಬುಡದಲ್ಲಿ ನೀರು ನಿಲ್ಲೇಬಾರದು, ಅದು ಹೋಗುವಾಗೆ ಅದಕ್ಕೆ ಎಂತ ಕಣಿವೆ ಮಾಡಬೇಕು. ಆಮೇಲೆ ಈಗ ಮನೆ ಅಡಿಕೆ ತೋಟದ ಸುತ್ತಮುತ್ತ ಒಂದಷ್ಟು ಹಲಸಿನ ಮರವೋ ಮಾವಿನ ಮರವೋ ಹಾಕುವಂತ ಅಭ್ಯಾಸ ಇರ್ತದೆ, ಅದರಿಂದ ಏನಾದ್ರು ತೊಂದರೆ ಆಗ್ತದ? ತೊಂದರೆ ಆಗುದಿಲ್ಲ, ನೆರಳು ಜಾಸ್ತಿ ಆಗ್ತದೆ ತೋಟಕ್ಕೆ, ಆಗ ಬಿಸಿಲು ಬರುದಿಲ್ಲ, ಬೀಳುದಿಲ್ಲ ಅಡಿಕೆ ಮರ, ಗಾಳಿ ಬೆಳಕಿಲ್ಲ. ಅದ ಕಾರಣ ಮರ ನೆಟ್ಟರೆ ಒಳ್ಳೇದು, ಅದರ ಗೆಲ್ಲುಗಳನ್ನು ಕಡ್ದು ತೆಗಿಬೇಕು. ಅಡಿಕೆ ಗೆಲ್ಲು ತೆಗೆಯುವ ಅಭ್ಯಾಸ ಉಂಟು? ಈಗಲೂ ಉಂಟು, ಮರ ಕತ್ತವರು ಸಿಗ್ತಾರೆ, ಹಾಗೆ ತೆಗಿತಾ ಇರ್ತೇವೆ 2 ವರ್ಷಕ್ಕೊಮ್ಮೆ. ಸರ್, ಈಗ ಇದಕ್ಕೆ ಕೊಡುವಂತ ಒಂದು ಗೊಬ್ಬರದ ಬಗ್ಗೆ ಹೇಳಿ. ಹಟ್ಟಿ ಗೊಬ್ಬರ ಮಾತ್ರ ಹಾಕೊಡ್ತಿರೋ ಅಥವಾ ಕಾಂಪೋಸ್ಟ್ ಮಾಡ್ತಿರೋ ಅಥವಾ ಸ್ಲರಿ ಬಿಡ್ತಿರೋ, ಹೇಗೆ? ಇಲ್ಲ, ಸ್ಲರಿ ಬಿಡ್ತಾ ಇಲ್ಲ, ನಾವು ಸ್ಪ್ರಿಂಕ್ಲರ್ ಅಲ್ಲಿ ನೀರು ಬಿಡ್ತಾ ಇದ್ದೇವೆ. ಹಟ್ಟಿ ಗೊಬ್ಬರ ಕೊಡ್ತೇವೆ, ವರ್ಷಕ್ಕೆ ಒಂದು ಬಟ್ಟಿ ಹಟ್ಟಿ ಗೊಬ್ಬರ ಕೊಡ್ತೇವೆ. ಮತ್ತೆ ರಾಸಾಯನಿಕ ಗೊಬ್ಬರ ಆಗಿ ಇಫ್ಕೋ ಒಂದು 1/2 ಕೆಜಿ ಕೊಡ್ತಾ ಇದ್ದೇವೆ. ಯಾವ ಸಮಯದಲ್ಲಿ ಹೇಗೆ ಕೊಡ್ತೀರಿ? ಸೆಪ್ಟೆಂಬರ್ ಅಲ್ಲಿ ಒಮ್ಮೆಲೆ 1/2 ಕೆಜಿ ಹಾಕುದು. ಮತ್ತೆ ಹಟ್ಟಿ ಗೊಬ್ಬರ ಹೇಗೆ ಸಿಗ್ತದೆ? ಬುಡ ಬಿಡಿಸುವ ಅಭ್ಯಾಸ ಇಲ್ಲ? ಇಲ್ಲ, ಈಗ ಇಲ್ಲ, ಇಲ್ಲ, ಬಿಡಿಸುದಿಲ್ಲ. ಈಗ 1 ಮರಕ್ಕೆ 1/2 ಕಿಲೋ ಇಫ್ಕೋ ಹಾಕಿದ್ರೆ ಸಾಕಾಗ್ತದ? ನಮ್ಮ ಮಟ್ಟಿಗೆ ಸಾಕು, ಸಾಕಾಗ್ತದೆ. ಮತ್ತೆ ಸ್ವಲ್ಪ ಇದ್ದು ಕೊಟ್ಟಾಗ್ತದೆ ಅಂತಂದ್ರೆ, ನಾವು ಕೈಬೇವಿನ ಹಿಂಡಿ ಅಥವಾ ಹರಳಿ ಹಿಂಡಿ ಹಾಕ್ತಾ ಇರ್ತೇವೆ, ಒಂದು 1/2 ಕೆಜಿ. ಕೈಬೇವಿನ ಹಿಂಡಿಯ ವಿಶೇಷತೆ ಏನು, ಯಾಕೆ ಕೊಡ್ಬೇಕು ಅದು? ಅಂದ್ರೆ ವಿಶೇಷ ಅಂದ್ರೆ ಅದು ಬಾಕಿ ರೋಗ, ಇದು ಅದರ ಬುಡಕ್ಕೆ ಬರುವಂತಹ ರೋಗಗಳನ್ನು ಇದು ಮಾಡ್ತದೆ ಅಂತ ಹೇಳಿ, ಹತೋಟಿ ಮಾಡ್ತದೆ. ಒಳ್ಳೆ ಇದು ಕರಿಮೆಣಸಿನ ಬಳ್ಳಿ ಇದ್ರೆ ಅದಕ್ಕೆ ಬರುವಂತಹ ಹಳದಿ ರೋಗವನ್ನು ಹತೋಟಿ ಮಾಡ್ತದೆ. ಅಡಿಕೆಯ ಜೊತೆಗೆ ನೀವು ಒಳ್ಳೆ ಮೆಣಸನ್ನು ಕೂಡ ಹಾಕೊಂಡಿದ್ದೀರಿ. ಪ್ರತಿ ಅಡಿಕೆ ಮರದಲ್ಲಿ ಕೂಡ ಒಳ್ಳೆ ಮೆಣಸು ಉಂಟು ಅಥವಾ ದೂರ ದೂರ? ದೂರ ದೂರ ಉಂಟು, ಅದರದ್ದು ಇದು ಕೆಂಪು ರೋಗ ಬಂದು ಸಾಯ್ತಾ ಇರ್ತದಲ್ಲ, ಹಾಗೆ ದೂರ ದೂರ ಆಗಿದೆ. ಹೆಚ್ಚಾಗಿ ಆಯಂತ ಕಷಿ ಮಾಡಿದ ಗಿಡಗಳು, ಅದನ್ನು ಕಸಿ ಕಾಳುಮೆಣಸು. ಹೌದು, ಅದನ್ನು ನೆಡ್ತಾ ಇದ್ದೇನೆ. ಈಗ ಬಳ್ಳಿಯನ್ನು ನೇರವಾಗಿ ನೆಡೋದಕ್ಕೂ ಈ ಕಸಿ ಕಾಳುಮೆಣಸಿನ ಗಿಡಕ್ಕೂ ಏನ್ ವ್ಯತ್ಯಾಸ? ವ್ಯತ್ಯಾಸ ಅಂದ್ರೆ ಅದಕ್ಕೆ ಬೇಗ ರೋಗ ಬರ್ತದೆ ನೇರವಾಗಿ ನೆಟ್ಟದಕ್ಕೆ. ಇವುಗಳಿಗೆ ಹಿಪ್ಲಿ ಇದು ಕ್ರಾಸ್ ಮಾಡಿರುವ ಕಾರಣ ಅದರ ಬೇರಿಂದ ಬರುವ ರೋಗವು ಕಡಿಮೆ ಆಗ್ತದೆ ಅಷ್ಟೇ. ಇಳುವರಿಯಲ್ಲಿ ಏನಾದ್ರು ವ್ಯತ್ಯಾಸ ಉಂಟಾ? ಇಳುವರಿ ವ್ಯತ್ಯಾಸ ಕಾಣ್ತಾ ಇಲ್ಲ, ಅಂದ್ರೆ ನಾನು ನೆಟ್ಟು ಒಂದು 4-5 ವರ್ಷ ಆಯ್ತು, 3-4 ವರ್ಷ ಆಯ್ತಷ್ಟೇ. ಇಳುವರಿ 2ನೇ ವರ್ಷಕ್ಕೆ ಬರ್ತದೆ, ಬರ್ತದೆ ಸರಿಯಾಗಿ ಸಾಕ್ಬೇಕಂದ್ರೆ ನಾನು ಹೇಳಿದಾಗೆ. ನೀರು ಸ್ವಲ್ಪ ಕಡಿಮೆ ಆದ್ರೆ ಈ ಕಸಿ ಕಾಳು ಮೆಣಸಿನ ಬಳ್ಳಿ ಬಾಡ್ತದೆ? ಬಾಡ್ತದೆ, ಬಾಡ್ತದೆ. ಹೌದು, ಹಾಗೆ ಪ್ರತಿ 4-5 ದಿವಸಕ್ಕೊಂದ್ಸಲ ನೀರು ಕೊಡ್ಬೇಕು. ಸ್ಪ್ರಿಂಕ್ಲರ್ ಗಳ ತೋಟಕ್ಕೆ ಹಾಕಿದ ನೀರು ಸಾಕಾಗ್ತದೆ, ಅಡಿಕೆ ತೋಟಕ್ಕೆ ಹಾಕಿದ ನೀರು. ಈ ಕಸಿ ಕಾಳು ಮೆಣಸಿನ ಬುಡದಲ್ಲೆಲ್ಲ ಚಿಗುರು ಬರ್ತಾ ಇರ್ತದಲ್ಲ, ಅದನ್ನ ತೆಗಿಬೇಕು? ಅದನ್ನ ತೆಗಿಬೇಕು, ತೆಗಿತಾ ಇರ್ಬೇಕು. ಒಂದು ಚಿಗುರು ಮೇಲೆ ನಾವು ಕಸಿ ಮಾಡಿ ಕೊಟ್ಟಿರುವಂತ ಒಂದು ಬಳ್ಳಿ ಅದನ್ನು ಮಾತ್ರ ಬಿಡ್ಬೇಕು, ಬಾಕಿ ಅದರ ಬರುವಂತ ಇವುಗಳನ್ನೆಲ್ಲ ತೆಗಿಬೇಕು. ಆಮೇಲೆ ಈಗ ಮಣ್ಣು ಪರೀಕ್ಷೆ ಮಾಡುದಾಗ್ಲಿ ಸುಣ್ಣ ಕೊಡುವುದಾಗ್ಲಿ ಅಂತದೇನಾದ್ರು ಮಾಡ್ತೀರಾ? ಮಾಡ್ಲಿಲ್ಲ, ಸುಣ್ಣ ಕೊಡ್ತಾ ಇದ್ದೆವು ಗಿಡಗಳಿಗೆ 100-100 ಗ್ರಾಮ್ಸಿನ ಹಾಗೆ. ಬುಡಕ್ಕೆ ಕೊಡುದು ತಟ್ಟಿಗೆ? ತಟ್ಟಿಗೆ ಅಲ್ಲ, ಬುಡಕ್ಕೆ ಸ್ವಲ್ಪ ದೂರದಲ್ಲಿ, ಅಡಿಕೆ ಮರದ ಬುಡದ ಹತ್ರ ಅಲ್ಲ, ಸ್ವಲ್ಪ ದೂರದಲ್ಲಿ ಆಗ್ತಾ ಇತ್ತು. ಈಗ ವರ್ಷದ ಯಾವ ಸಮಯದಲ್ಲಿ ಕೊಟ್ಟರೆ ಒಳ್ಳೇದು? ಹೆಚ್ಚಾಗಿ ಅದು ಸೆಪ್ಟೆಂಬರ್ 5, ನಾವು ಅಕ್ಟೋಬರ್ ನವೆಂಬರ್ ದಲ್ಲಿ ಈಗ ಕೊಡುದು. ರಾಸಾಯನಿಕ ಗೊಬ್ಬರ ಕೊಟ್ಟು ಒಂದು ತಿಂಗಳಾದ ನಂತರ ಕೊಡುದು ಅಥವಾ ಒಂದು ತಿಂಗಳು ಮೊದಲು ಕೊಡ್ಬೋದು. ಹಾಗೆ ಸಾಕ್ತದೆ. ಈಗ ಬೇಸಿಗೆಯಲ್ಲಿ ನೀರಾವರಿ ಕೊಡಬೇಕು ಅಂತ ಹೇಳಿದ್ರಲ್ಲ, ನೀರು ಎಷ್ಟು ಕೊಡ್ಬೇಕು? ಜಾಸ್ತಿ ಕೊಟ್ರೆ ಏನಾಗ್ತದೆ, ಕಡಿಮೆ ಕೊಟ್ರೆ ಏನಾಗ್ತದೆ? ಜಾಸ್ತಿ ಕೊಟ್ರೆ ಮಳೆ ಅದು ಅಂದ್ರೆ ಮಣ್ಣು ಯಾವಾಗ್ಲೂ ಒಣಗಿರುವುದಿಲ್ಲ, ಮಣ್ಣಿನಲ್ಲಿ ಪಸೆ ಇರ್ತದೆ. ಆವಾಗ ನೋಡಿ, ಈ ಮಳೆ ಬರುವಾಗ ಮತ್ತೂ ಪಸೆ ಜಾಸ್ತಿ ಇತ್ತು, ಆವಾಗ ರೋಗ ಬರೋ ಚಾನ್ಸ್ ಜಾಸ್ತಿ ಇರ್ತದೆ. ಸ್ವಲ್ಪ ಆದರೂ ಬೇಸಿಗೆಗಾಲದಲ್ಲಿ ಪ್ಲಾಸ್ಟಿಕ್ ಅಥವಾ ಮಣ್ಣು ಒಣಗಿ ಸಿಗಬೇಕು, ಆವಾಗ ರೋಗ ಬರುವುದು ಕಡಿಮೆ. ಜನವರಿ ಫೆಬ್ರವರಿ ಮಾರ್ಚ್ ನಲ್ಲಿ ಸ್ವಲ್ಪ ಕಡಿಮೆ ನೀರು ಕೊಟ್ಟು ಸಾಕಾಗ್ತದೆ. ಫೆಬ್ರವರಿ ಮೇಲೆ ಜಾಸ್ತಿ ಕೊಡಬೇಕು, ಆವಾಗ ಬಿಸಿಲು ಜಾಸ್ತಿ ಅಲ್ಲ, ಆವಾಗ ಸ್ವಲ್ಪ ಜಾಸ್ತಿ ಕೊಡಬೇಕು. ಈ ಒಳ್ಳೆ ಮೆಣಸಲ್ಲಿ ಸೊರಗು ರೋಗ ಅಂತ ಹೇಳಿರಿ, ಹಳದಿ ಆಗುವಂತದ್ದು, ಇದರ ಒಂದು ಲಕ್ಷಣ ಹೇಗಿರ್ತದೆ? ಪ್ರಾರಂಭಿಕ ಲಕ್ಷಣದಲ್ಲೇ ನಿಮ್ಗೆ ಅದನ್ನ ಗುರುತಿಸಬಹುದಾ? ಹೇಗೆ ಗುರುತಿಸ್ಲಿಕ್ಕೆ ಆಗ್ತದೆ? ಅದರ ಎಳೆಗಳು ಹಳದಿ ಆಗ್ತಾ ಹೋಗ್ತವೆ, ಆಮೇಲೆ ಫುಲ್ ಬಳ್ಳಿಯಲ್ಲಿ ಹಳದಿ ಆಗ್ತದೆ, ಮತ್ತೆ ಬಾಡ್ತಾ ಬರ್ತದೆ. ನೋಡಿದ ನೋಡುವಾಗಲೇ ಗೊತ್ತಾಗ್ತದೆ ಬಾಕಿ ಬಳ್ಳಿಗಳಿಂದ, ಅದು ಆ ಬಳ್ಳಿಗಳಲ್ಲಿ ಚೇಂಜ್ ಆಗಿರ್ತದೆ. ಆಮೇಲೆ ಈಗ ಅಡಿಕೆಯನ್ನು ಒಣಗಿಸುವಂತಹದ್ದು ಮತ್ತು ಹಳದಿಗೆ ಇಡುವಂತಹದ್ದು, ಇದರ ಬಗ್ಗೆ ಹೇಳಿ, ಹೇಗೆ ಮಾಡಿದ್ರೆ ಒಳ್ಳೇದು? ಅಡಿಕೆ ಏನಂದ್ರೆ, ನಾವು ಕೊಯ್ಲು ಕೊಯ್ದ ಕೂಡಲೇ ಅದರಲ್ಲಿ ಮೊದಲು ಬಿದ್ದಿರುವ ಅಡಿಕೆಯನ್ನು ಹೆಕ್ಕಿ ಬೇರೆ ಮಾಡಬೇಕು. ಹಳೆ ಅಡಿಕೆ ಒಟ್ಟಿಗೆ ಸಿಗ್ತದಲ್ಲ, ಒಂದೊಂದು ಬಿದ್ದಿರುವುದು, ಬಿದ್ದಿರುವುದನ್ನು ನಾವು ಕೊಯ್ಲು ಮಾಡಿದ ಅಡಿಕೆನ ಚೇಂಜ್ ಮಾಡಬೇಕು, ಹೆಕ್ಕಿ ತೆಗಿಬೇಕು. ಎರಡನೇ ವಾರ ಯಾಕೆ ಮಾಡಬೇಕು ಅಂದ್ರೆ, ಅವುಗಳು ನೀರಿನಲ್ಲಿ ನೆಂದಿರ್ತದಲ್ಲ, ಆಗ ಅದು ಹಾಳಾಗೋ ಚಾನ್ಸ್ ಜಾಸ್ತಿ. ಮತ್ತೆ ಅದನ್ನು ಬಿಡಿಸಿದ ನಂತರ, ಗೊಣೆಯಿಂದ ತಿದ್ದು ಮಾಡಿ ಬಿಡಿಸಿದ ನಂತರ ವಾರಕ್ಕೊಮ್ಮೆ ಅಡಿಕೆಯನ್ನು ಮಗುಚುತ್ತಾ ಇರಬೇಕು. ಹಾಗೆ ಮಗುಚಿ 60 ದಿವಸದವರೆಗೆ ನಾವು ಒಣಗಿಸ್ತಾ ಇದ್ದೇವೆ. ಈಗ ಅಂಗಳದಲ್ಲಿ ಬಿಸಿಲಿನಲ್ಲಿ ಹಾಕಿ ಒಣಗಿಸುವುದಕ್ಕೂ ಗೂಡಿನಲ್ಲಿ ಹಾಕಿ ಒಣಗಿಸುವುದಕ್ಕೆ ಏನಾದ್ರು ವ್ಯತ್ಯಾಸ ಉಂಟಾ? ಗೂಡಿನಲ್ಲಿ ಅಂದ್ರೆ ಮಾರ್ಚ್ ಏಪ್ರಿಲ್ ಹಾಕಿದ್ರೆ ಬಿಸಿಲು ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ, ಅಂದ್ರೆ ನಂಗೆ ತುಂಬಾ ಅನುಭವ ಇಲ್ಲದರದ್ದು. ಗೂಡು ಮಾಡ್ಕೊಂಡಿಲ್ವಾ? ಮಾಡಿದ್ದೇನೆ. ಇತ್ತೀಚಿನ ವರ್ಷಗಳಲ್ಲಿ ಮಳೆಗಾಲದಲ್ಲಿ ಅಡಿಕೆ ಹಣ್ಣಾಗ್ತದೆ ಕೆಲವು ಸಾರಿ. ಹೌದು, ಆವಾಗ ಗೂಡಿನಲ್ಲಿ ಹಾಕ್ತಾ ಇರ್ತೇವೆ, ಏಪ್ರಿಲ್ ಅಲ್ಲಿ ಕಡಿಮೆ ಹಾಕುದು, ಹೊರಗಡೆ ಆಗ್ತಾ ಇದ್ದೇವೆ. ಬಿಸಿಲು ಜಾಸ್ತಿ ಆಗ್ತದೆ ಅಂತ ಹೇಳಿ ಹೊರಗಡೆ ಹಾಕ್ತಾ ಇದ್ದೀವಿ. ಬಿಸಿಲು ಜಾಸ್ತಿ ಆದ ಕೂಡ ಅಡಿಕೆ ಒಡಿತದಲ್ವಾ, ಹಾಗೆ ಹೊರಗಡೆ ಒಣಗಿಸಿ, ಬಿಸಿಲಿಗೆ ಒಣಗಿಸಿ. ಆಮೇಲೆ ಈಗ ಒಣಗಿಸೋದ್ರ ಬಗ್ಗೆ ಹೇಳಿ, ಎಷ್ಟು ದಿವಸ ಒಣಗಿಸಬೇಕು ಮತ್ತೆ ಸಂಗ್ರಹಣೆ ಮಾಡಿ ಇಟ್ಕೊಳ್ಳುವುದು ಹೇಗೆ? 60 ದಿವಸ ಒಣಗಿಸ್ಲೇಬೇಕು ಅಡಿಕೆ. ಸರಿ, 60 ಬಿಸಿಲು ತಾಗ್ಬೇಕು ಅಂದ್ರೆ ಮಾರ್ಚ್ ಏಪ್ರಿಲ್ಗೆ ಆಗುವಾಗ ಒಂದು 55 ಬಿಸಿಲಾದ್ರೂ ಸಾಕು, ಜನವರಿ ಫೆಬ್ರವರಿಗೆ ಆಗುವಾಗ 60 ದಿವಸದ ಬಿಸಿಲು ಬೇಕು. ಶುರುವಿನ ಒಂದೆರಡು ಕೊಯ್ಲಿಗೆ ಬೇಕು, ಬೇಕಾಗ್ತದೆ. ಮತ್ತೆ ಅದನ್ನಾದ ಕೂಡ ರಾಶಿ ಮಾಡುದು, ರಾಶಿ ಮಾಡಿ ಗೋಣಿಗಳಿಗೆ ಪ್ಲಾಸ್ಟಿಕ್ ತೊಟ್ಟೆ ಹಾಕ್ಬೇಕು, ಹಾಕಿ ಅದರಲ್ಲಿ ತುಂಬಿಸಿದು, ತುಂಬಿಸಿ ಅದೇ ದಿನ ಪ್ಲಾಸ್ಟಿಕ್ ತೊಟ್ಟೆ ಬಾಯಿ ಕಟ್ಟಬಾರದು, ಬಿಸಿ ಇರ್ತದೆ ಆಗ ಪ್ಲಾಸ್ಟಿಕ್ ತೊಟ್ಟೆ ಬೇವರ್ತದೆ, ಮಾರನೆ ದಿವಸ ಕಟ್ಟಬೇಕು. ಅದಕ್ಕೆ ಹೆಚ್ಚಾಗಿ ಈಗ ಯಾರು ಮದ್ದು ಹಾಕ್ಲಿಕ್ಕೆ ಬಿಡುದಿಲ್ಲ ಅಲ್ವಾ, ನಾವೆಂತ ಆಗುದಿಲ್ಲ, ಹಾಗೆ ಇಡುದು ಹೆಚ್ಚಾಗಿ. ಮಾತ್ರೆ ಹಾಕದಿದ್ರು ಕೂಡ ಏನ್ ಹಾಳಾಗುದಿಲ್ಲ? ಆಗುದಿಲ್ಲ ಅಂದ್ರೆ ಮನೆ ಬಿಸಿ ಇದ್ರೆ, ಮನೆಯ ಒಳಗಡೆ ಬಿಸಿ ಇದ್ರೆ ಅಡಿಕೆ ಏನ್ ಹಾಳಾಗುದಿಲ್ಲ. ಇದನ್ನ ಸಂಗ್ರಹಿಸಿ ಇಡ್ಲಿಕ್ಕೆ ಅಂತಲೇ ಪ್ರತ್ಯೇಕ ಕೋಣೆ ಬೇಕಾಗ್ತದ? ಹೇಗೆ ಇದ್ರೆ ಒಳ್ಳೇದು ಅಂದ್ರೆ, ಅದಕ್ಕೆ ಅದರೊಳಗೆ ಗಾಳಿ ಹೋಗದೆ ಇದ್ರೆ ಒಳ್ಳೇದು, ಬಿಸಿ ಇರ್ತದಲ್ಲ ಅಡಿಕೆ. ನೇರವಾಗಿ ನೆಲದಲ್ಲಿ ಇಡಬಹುದಾ? ಇಡಬಹುದು, ಅಂದ್ರೆ ತುಂಬಾ ಸಮಯ ಇಡ್ಲಿಕ್ಕೆ ಆಗುದಿಲ್ಲ, ಫಸ್ಟ್ ಗೆ ಜೂನ್ ಆಗುವಾಗ ಸೊಳಿಬೇಕಾಗ್ತದೆ ನೆಲದಲ್ಲಿ ಇಟ್ರೆ. ಈಗ ಕೆಲವರು ಅಡಿಕೆಯನ್ನ ಸುಲಿದು ಗೋಣಿಚೀಲದಲ್ಲಿ ಹಾಕಿ ಇಡುವಂತವ್ರು ಇರ್ತಾರೆ, ಕೆಲವರು ಇಡಿಯಾಗಿ ಇಡುವಂತ ವ್ಯವಸ್ಥೆ ಇರ್ತದೆ, ಯಾವ್ದು ಒಳ್ಳೇದು ಅಂದ್ರೆ? ಈಗದ ಲೆಕ್ಕದಲ್ಲಿ ಸುಳಿದಿಟ್ರೆ ಒಳ್ಳೇದು ಅಂದ್ರೆ ರೇಟ್ ಬರುವ ಮಾರಾಟ ಮಾಡ್ಲಿಕ್ಕೆ ಆಗ್ತದೆ. ಸುಳಿದಿಟ್ರೆ ಮಾತ್ರ 4 ತಿಂಗಳವರೆಗೆ ಮಾತ್ರ ಉಳಿಬಹುದು, ಮತ್ತೆ ನನ್ನ ಲೆಕ್ಕದಲ್ಲಿ ಉಳಿಲಿಕ್ಕಿಲ್ಲ ಅಡಿಕೆ ಅಂತೇಳಿ ಉಂಟು, ಹಾಳಾಗಬಹುದು ಅಂತೇಳಿ. ಸದ್ಯಕ್ಕೆ 500 ಆಸುಪಾಸಿನಲ್ಲಿ ಕಿಲೋ ಅಡಿಕೆ ಇದೆ. 1 ಕಿಲೋ ಅಡಿಕೆ ಉತ್ಪಾದನೆ ಮಾಡ್ಲಿಕ್ಕೆ ಎಷ್ಟು ಖರ್ಚು ಬರ್ತದೆ? ಸಾಮಾನ್ಯವಾಗಿ 200 ರೂಪಾಯಿ ಬರ್ಬಹುದು, ಅಂದ್ರೆ ಈಗ ಒಂದು ಗಿಡ ನೆಟ್ಟು ಅದನ್ನು ಸಾಕಿ ಬರ್ಬಹುದು, ಬರ್ಬಹುದು. 300 ರೂಪಾಯಿ ಮೇಲೆ ಇದ್ರೆ ನಿಮ್ಗೆ ಲಾಭ ಉಂಟು? ಉಂಟು, ಲಾಭ ಎಲ್ಲ ಉಂಟು. ಆದ್ರೆ ಕೊಳೆ ರೋಗ ಬಂದ್ರೆ ಎಲ್ಲ ಹಾಳಾಗಿ ಹೋಯ್ತು, ಇಲ್ಲದ್ರೆ ಅಡಿಕೆ ಕೃಷಿ ಒಳ್ಳೇದು. ಕೊಳೆ ರೋಗ ನಾವು ಹೇಳಿದಾಗೆ ಬರೋದಿಲ್ಲ, ಅಂದ್ರೆ ಇವರು ಸಿಕ್ಬೇಕಲ್ಲ, ಕೆಲಸ ಮಾಡುವವರು ಕಾರ್ಮಿಕರು ಸಿಕ್ಕಿದ್ರೆ ಅಡಿಕೆ ಔಷಧಿ ಸಿಂಪಡಿಸಿದ್ರೆ ಲಾಭ ಉಂಟು, ಒಳ್ಳೇದು. ಈಗ ಅಡಿಕೆ ಮರ ಹತ್ತಲಿಕ್ಕೆ ಅಂದ್ರೆ ಸಿಂಪರಣೆ ಮಾಡ್ಲಿಕ್ಕೆ ಆಗ್ಬಹುದು ಅಥವಾ ಕೊಯ್ಲು ಮಾಡ್ಲಿಕ್ಕೆ ಆಗ್ಬಹುದು, ಏನಾದರೂ ಯಂತ್ರಗಳನ್ನು ಉಪಯೋಗಿಸ್ತೀರಾ? ಇಲ್ಲ, ಉಪಯೋಗಿಸ್ಲಿಲ್ಲ. ಅದು ಅಂದ್ರೆ ಅವರು ಜೋರು ಮಳೆ ಬರುವಾಗ ಏಣಿಯಲ್ಲಿ ಹತ್ತಿ ಅಗೋಷ್ಠಿದಲ್ಲಿ ಬಿಡ್ತಾರೆ, ಮತ್ತೆ ಈಗ ಅವರು 10 ಫೀಟಿನ ಕಂಟ್ರೋಲ್ ಮಾಡಿದ್ದಾರೆ, ಅದರಲ್ಲ ಕಾರಣ ಅವರಿಗೆ ಸ್ವಲ್ಪ ಸುಲಭ ಆಗ್ತದೆ, ಯಂತ್ರ ಏನು ಉಪಯೋಗ ಮಾಡಲಿಲ್ಲ. ಈಗ ನೆಲದಿಂದಲೇ ಸಿಂಪರಣೆ ಮಾಡುವಂತ ಈ ಸ್ಪ್ರೇಯರ್ ಗಳೆಲ್ಲ ಬಂದಿದೆಯಲ್ಲ, ಅದನ್ನೆಲ್ಲ ಉಪಯೋಗ ಮಾಡ್ತೀರಾ? ಇಲ್ಲ, ಮಾಡಿಲ್ಲ, ಇಷ್ಟವರೆಗೆ ಮಾಡಲಿಲ್ಲ. ಇಲ್ಲ ಇಲ್ಲ. ಈಗ ಇತ್ತೀಚೆಗೆ ಈ ಫೈಬರ್ ದೋಟಿಗಳು ಅಂತ ಬರ್ತಾ ಇದೆ, ಅದರ ಬಗ್ಗೆ ಏನಾದರೂ ಮಾಹಿತಿ ಉಂಟಾ? ಅದು ಅವ್ರು ಹೇಳುದು, ಕೆಲಸ ಅಡಿಕೆ ತೆಗೆಯುವವರು ಹೇಳುದು, ಅದು ನಮಗೆ ಅಷ್ಟು ಇದಾಗುದು ಅಂದ್ರೆ ಹೇಳಿದಾಗ ಅದು ಬಗ್ಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವರು ಇದು ನಮ್ಮ ಬಿದಿರಿನ ತೋಟಿಯಲ್ಲೇ ಅಡಿಕೆ ತೆಗಿತಾ ಇದ್ದಾರೆ. ಬಿದಿರಿನ ದೋಟಿ ಸಿಗ್ತದೆ ಇವಾಗ? ಅವರಿಲ್ಲಿಂದ ಕಲೆಕ್ಟ್ ಮಾಡ್ತಾರೆ, ತಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ, ಈ ಫೈಬರ್ ದೋಟಿ ತಗೊಂಡು ನೋಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೆಲದಿಂದಲೇ ಸಿಂಪರಣೆ ಮಾಡಬಹುದು, ಕೊಯ್ಲು ಕೂಡ ಮಾಡಬಹುದು. ಆಮೇಲೆ ಅಡಿಕೆ ತೋಟದಲ್ಲಿ ಬೇರೆ ಏನು ಬೆಳೆಯನ್ನು ಬೆಳಿತೀರಿ ನೀವು? ಕಾಳುಮೆಣಸು? ಕಾಳುಮೆಣಸು ಅಡಿಕೆ ತೋಟದ ಸೈಡಿನಲ್ಲಿ ಕೊಕ್ಕೋ ಗಿಡ ಹಾಕ್ತೇವೆ. ಈಗ ಮತ್ತೆ ಜಾಯಿಕಾಯಿ, ಲವಂಗ, ಅಂತದರ ಗಿಡಗಳನ್ನು ಸಹ ಸೈಡಿನಲ್ಲಿ ಹಾಕ್ತಿದ್ರೆ ಮಧ್ಯದಲ್ಲಿ ಹಾಕುದಿಲ್ಲ. ಎಷ್ಟು ಜಾಯಿಕಾಯಿ ಗಿಡ ಉಂಟು? ಒಂದು 12 ಇದೆ. ಈಗ ಹಾಕಿದೇವಷ್ಟೇ, 3 ವರ್ಷ ಆಯ್ತಷ್ಟೇ, ಈ ವರ್ಷ ಶುರು ಆಗಿದೆ ಜಾಯಿಕಾಯಿ ಹಿಡಿಲಿಕ್ಕೆ. ಆಮೇಲೆ ವೀಣಾ ಅವರು, ಈಗ ಜೇನು ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದ್ರಿ ಅಡಿಕೆ ತೋಟದ ಜೊತೆ ಜೊತೆಗೆ, ಇದರಲ್ಲಿ ಹೇಗೆ ಆಸಕ್ತಿ ಬಂತು ನಿಮಗೆ ಜೇನು ಕೃಷಿಯಲ್ಲಿ? ಅಂದ್ರೆ ನಾನು ಹೊರಗಡೆಯಿಂದ ಜೇನು ತಕೊಳ್ತಾ ಇದ್ದೆ ಮಕ್ಕಳು ಸಣ್ಣದಿರುವಾಗ, ಅರ್ಧ ಲೀಟರ್ಗೆ 300 ರೂಪಾಯಿ ಕೊಡಬೇಕು ಇನ್ನು, ನಮಗೆ ಒಂದು ಜೇನು ಪೆಟ್ಟಿಗೆ ಇಟ್ಟರೆ ಏನು, ನಾವು ಮಾಡಿದ್ರೇನು ಅಂತ ಹೇಳುವ ಆಸಕ್ತಿ ಬಂತು. ಹಾಗೆ ಹನುಮಗಿರಿಯಲ್ಲಿ ಅವರ ಕ್ಲಾಸ್ ಆಗುವಾಗ ಅದಕ್ಕೆ ಹೋಗಿದ್ದೆವು, ಅಲ್ಲಿ ನೋಡುವಾಗ ಆಸಕ್ತಿ ಬಂತು ನೋಡಿ, ಹಾಗೆ ಒಂದು 6 ಪೆಟ್ಟಿಗೆ ಹಾಕಿದ್ದೇನೆ ಜೇನು. ಈ ಜೇನು ಕೃಷಿಯ ಸೂಕ್ಷ್ಮ ವಿಚಾರಗಳು ಏನೇನು ಅಂದ್ರೆ, ಒಕ್ಕಲು ನಾವು ಇನ್ನೊಂದು ಕಡೆಯಿಂದ ತಂದ ಕೂಡಲೇ ಅದರಲ್ಲಿ ಫಸ್ಟಿಗೆ ನಾವು ಆ ರಾಣಿ ಹೇಗಿದೆ ಅಂತ ನೋಡ್ಬೇಕು. ರಾಣಿ ಹಳತ್ತು ರಾಣಿ ಆದ್ರೆ ಒಂದೇ ವರ್ಷ ಅದು ಉಳಿತಾ ಇದೆ, ಇಲ್ಲದ್ರೆ ಹಳತ್ತು ರಾಣಿಯ ಹೊಸ ರಾಣಿ ಅಂತ ಆಕ್ಟಿವ್ ಆಗಿರ್ತದೆ ನೋಡುವಾಗ. ಹಳತ್ತು ರಾಣಿ ಸ್ವಲ್ಪ ಡಲ್ ಆಗಿರ್ತದೆ, ರಾಣಿ ಬಾಕಿ ನೊಣಗಳಿಂದ ಸ್ವಲ್ಪ ದೊಡ್ಡದಿರ್ತದೆ, ಅದರ ರೆಕ್ಕೆ ಸ್ವಲ್ಪ ಸಣ್ಣದು, ಮತ್ತೆ ಸ್ವಲ್ಪ ಕಲರ್ಸ್ ಅಲ್ಲಿ ಗೊತ್ತಾಗ್ತದೆ ನಮಗೆ, ಅಂದ್ರೆ ನೋಡಿ ನೋಡಿ ಆಗುವಾಗ ಬಣ್ಣದಲ್ಲಿ ರಾಣಿ ಇದು ಅಂತೇಳಿ ಗೊತ್ತಾಗ್ತದೆ, ಚಿನ್ನದ ಬಣ್ಣ ಇರ್ತದೆ. ಹೌದು. ಆಮೇಲೆ ಹೇಳಿ, ಈಗ ಜೇನು ಕೃಷಿಯಲ್ಲಿ ಮಳೆಗಾಲದಲ್ಲಿ ಏನ್ ಮಾಡಬೇಕು, ಚಳಿಗಾಲದಲ್ಲಿ ಏನ್ ಮಾಡಬೇಕು, ಬೇಸಿಗೆಯಲ್ಲಿ ಏನ್ ಮಾಡಬೇಕು? ಫಸ್ಟ್ ಗೆ ಮಳೆಗಾಲದಲ್ಲಿ ಬರುವಾಗ ಮಳೆ ಶುರು ಆದ ಕೂಡಲೇ ಅವುಗಳಿಗೆ ಆ ಜೇನು ಪೆಟ್ಟಿಗೆಗೆ ಪ್ಲಾಸ್ಟಿಕ್ ಹಾಕಿ ಗಟ್ಟಿ, ಇದು ಗಾಳಿ ಬಾರ ಹೊರಗಿಂದ ಗಾಳಿ ಅಂದ್ರೆ ಪೆಟ್ಟಿಗೆ ಒಳಗಡೆ ಬಿಸಿ ಇರ್ಬೇಕು ಆತರ ಫಸ್ಟ್ ನೋಡ್ ಮಾಡ್ಬೇಕು. ಮಾಡದಿದ್ರೆ ಏನಾಗ್ತದೆ? ಮಾಡದಿದ್ರೆ ಒಳಗಡೆ ಶೀತ ಬರ್ತದೆ, ಅದರಲ್ಲಿರುವಂತಹ ಜೇನಿನ ಎದೆ ಅದು ಹಾಳಾಗ್ತದೆ, ಅದು ಹಾಳಾಕೋದ್ರೆ ನೊಣಗಳು ಕೂತ್ಕೊಳ್ಳುದಿಲ್ಲ, ಅವು ಎದ್ದು ಹೊರಗೆ ಹೋಗ್ತವೆ. ಮತ್ತೆ ಆ ಸಮಯದಲ್ಲಿ ಕೂಡ ನೊಣಗಳು ಬರೋದು ಜಾಸ್ತಿ, ಅದು ಬರದಾಗೆ ನೋಡಿಕೊಳ್ಬೇಕು. ಏನ್ ಮಾಡುದು ಬರದಾಗೆ? ಅದನ್ನು ಓಡಿಸ್ಬೇಕಷ್ಟೇ, ಬೇರೆ ಏನು ಇಲ್ಲ. ಅಂದ್ರೆ ಕೂಡಲ್ಗಳ ಗೂಡಿದ್ರೆ ಅದನ್ನು ಬೆಳಗ್ಗೆ ಇದರಲ್ಲೇ ಮೊದ್ಲೇ ಸುಟ್ಟಾಕಿ ಬಿಡ್ಬೇಕು ಅದನ್ನು, ಆವಾಗ ಜೇನು ಇದು ಬರುದಿಲ್ಲ ಅಲ್ಲ. ಪೆಟ್ಟಿಗೆ ಎದುರು ಬಂದ್ರೆ ಓಡಿಸ್ಬೇಕು. ಸಕ್ಕರೆ ಪಾಕ, ಸಕ್ಕರೆ ಪಾಕ 10 ದಿವಸಕ್ಕೊಮ್ಮೆ ಜೂನ್ ನ ನಂತರ ಕೊಡ್ಲಿಕ್ಕೆ ಶುರು ಮಾಡ್ಬೇಕು. 10 ದಿವಸಕ್ಕೊಮ್ಮೆ 1 ಗ್ಲಾಸ್ ನೀರಿಗೆ 1 ಗ್ಲಾಸ್ ಸಕ್ಕರೆ ಹಾಕಿ ದಪ್ಪ ಮಾಡಿ ಇದನ್ನು ಅದಕ್ಕೆ ಎಲ್ಲಿ ಕೊಡುದು ಅಂದ್ರೆ ಕೆಳಗಿನ ಇದರಲ್ಲಿ ಅದರ ಸಂಸಾರ ಕೋಣೆ ಮೇಲೆ ಇಟ್ಟರಾಯ್ತು, ಮೇಲೆ ಇಟ್ಟು ಮುಚ್ಚಳ ಹಾಕಿ ಇಟ್ಟರಾಯ್ತು. ಸೂಪರ್ ಅನ್ನ ಖಾಲಿ ಮಾಡಿ ಹಾಗೆ ಕೊಡುದು? ಹೌದೌದು, ಸೂಪರ್ ಅನ್ನ ಖಾಲಿ ಮಾಡಿ ಕೊಡಬೇಕು. ಅದಕ್ಕೆ ಕಡ್ಡಿ ಹಾಕ್ಬೇಕು, ಕಡ್ಡಿ ಹಾಕ ಇದು ಸೊಪ್ಪಿನ ಸೊಪ್ಪು ಆಗ್ತದೆ ಅಥವಾ ತೆಂಗಿನ ಕಾಯಿಯ ಒಳಗಿನ ಸಿಪ್ಪೆ ಉಂಟಲ್ಲ ಅದು ಹಾಕಿದ್ರು ಆಗ್ತದೆ. ಅಂದ್ರೆ ಅದಕ್ಕೆ ಅದರ ಮೇಲೆ ಅದು ಕೂತ್ಕೊಂಡು ಆ ಸಕ್ಕರೆ ಬಾಕೊಂಡು ತಿನ್ಲಿಕ್ಕೆ ಅದಕ್ಕೆ ಇದಾಕ್ಬೇಕು, ಇಲ್ಲದ್ರೆ ಅದ್ರಲ್ಲಿ ಬಿದ್ರೆ ಅವುಗಳ ರೆಕ್ಕೆಗಳು ಮುದ್ದಾಕ್ತ ಸತ್ತು ಹೋಗ್ತದೆ, ಅದಕ್ಕೆ ಮೇಲೆ ಬರ್ಲಿಕ್ಕೆ ಆಗುದಿಲ್ಲ ಅಲ್ಲ, ಸತ್ತು ಹೋಗ್ತದೆ. 10 ದಿವಸಕ್ಕೆ ಒಂದ್ಸರಿ ಸಕ್ಕರೆ ಪಾಕ ಕೊಡ್ಬೇಕು, ಕಡಿಮೆ ಅಂದ್ರೆ 10 ದಿವಸ ಅಥವಾ 15 ದಿವಸಕ್ಕೊಮ್ಮೆ ಕೊಡ್ಲೇಬೇಕು. ಜಾಸ್ತಿ ಕೊಟ್ಟರು ಕಷ್ಟ? ಜಾಸ್ತಿ ಕೊಟ್ಟರು ಒಳ್ಳೇದು, ಅವುಗಳಿಗೆ ಮಳೆಗಾಲದಲ್ಲಿ ಆಹಾರ ಸಿಗುದಿಲ್ಲ ಅಲ್ವಾ, ಆಗ ಇದೇ ಆಹಾರ ತಗೊಂಡು ಗಟ್ಟಿ ಮುಟ್ಟಾಗ ನಡೆದು ನೋಡುವ ಬಿಸಿಲು ಬರ್ತದಲ್ಲ, ಬರ್ತದೆ ಆಗ ಹೂ ಇಲ್ಲ ಅಲ್ವಾ, ಹೌದು ಹೂ ಇರುದು ಕಡಿಮೆ ಅಲ್ವಾ, ಅವಾಗ ಅದಕ್ಕೆ ಎಲ್ಲಿ ಸಿಗ್ತದೆ, ಅದಕ್ಕೆ ಮಕರಂದ ಅದೆಲ್ಲ ಸಿಗ್ಬೇಕಲ್ಲ ತರ್ಲಿಕ್ಕೆ. ಅದಿಲ್ಲ, ಇದು ಎಲ್ಲಿವರೆಗೂ ಕೊಡ್ಬೇಕು? ಜೂನಿಂದ ಸೆಪ್ಟೆಂಬರ್ದವರೆಗೆ. ಸೆಪ್ಟೆಂಬರ್ ಕೊಡ್ಬೇಕು, ಸೆಪ್ಟೆಂಬರ್ ಅಲ್ಲಿ ಅದ್ರಲ್ಲಿ ಪಾಲ್ ಮಾಡ್ಬೇಕು ನಾವು. ಸೆಪ್ಟೆಂಬರ್ ಇಂದ ಪಾಲ್ ಮಾಡುದು ಅಂದ್ರೆ ಹೇಗೆ ಪಾಲ್ ಮಾಡುದ್ರೆ? ಮೊದಲು ಅದ್ರಲ್ಲಿ ಅದರ ಎದೆಯಲ್ಲಿ ರಾಣಿ ಮೊಟ್ಟೆ ಉಂಟಾ ಅಂತ ನೋಡ್ಬೇಕು ಫಸ್ಟಿಗೆ, ಸಂಸಾರ ಕೊಣೆಯಲ್ಲಿ ರಾಣಿ ಮೊಟ್ಟೆ ಉಂಟಾ ಅಂತ ನೋಡ್ಬೇಕು. ಹೇಗಿರ್ತದೆ ರಾಣಿ ಮೊಟ್ಟೆ? ರಾಣಿ ಮೊಟ್ಟೆ ಬಾಕಿ ಮೊಟ್ಟೆಗಳಿಂದ ಸ್ವಲ್ಪ ದೊಡ್ಡದಿರ್ತದೆ, ಸ್ವಲ್ಪ ಕೆಳಗಡೆಗೆ ನೇತ್ಕೊಂಡಿರ್ತದೆ, ನೋಡಿದ ಕೂಡಲೇ ಬಾಕಿ ಮೊಟ್ಟೆ ನೋಡಿದ ಕೂಡ ಇದು ರಾಣಿ ಮೊಟ್ಟೆ ಅಂತ ಗೊತ್ತಾಗ್ತದೆ. ಒಂದು ಏರಿಯಲ್ಲಿ ಒಂದಕ್ಕಿಂತ ಜಾಸ್ತಿ ಇರ್ತದೆ, ಜಾಸ್ತಿ ಇರ್ತದೆ. ಜಾಸ್ತಿ ಇದ್ರೆ ಏನ್ ಮಾಡುದು? ಜಾಸ್ತಿ ಇದ್ರದಲ್ಲಿ ಒಳ್ಳೆದಿರುವ ಎದೆಯನ್ ರಾಣಿ ಮೊಟ್ಟೆ ಗೂಡನ್ನಿಟ್ಟು ಬಾಕಿ ಅದನ್ನು ತೂತು ಮಾಡಿ ಬಿಡ್ಬೇಕು, ಚುಚ್ಚಿ ಬಿಡು, ಚುಚ್ಚಿ ಮಾಡಿ ಬಿಡ್ಬೇಕು. ಆಮೇಲೆ ಏನ್ ಮಾಡುದು? ಆಮೇಲೆ ಅಂದ್ರೆ ಒಟ್ಟು 8 ಇದಿರ್ತದೆ ದೊಡ್ಡ ಪೆಟ್ಟಿಗೆಯಲ್ಲಿ, ಫ್ರೇಮ್ಗಳಿರ್ತದೆ. ಅಂದ್ರೆ ಅದು ಒಂದನ್ನು ಬಿಟ್ಟು ಒಂದೊಂದು 1, 3, 5 ಆತರ ತೆಗೆದು ಬೇರೆ ಪೆಟ್ಟಿಗೆಗೆ ಶಿಫ್ಟ್ ಮಾಡ್ಬೇಕು, ಅದನ್ನು ತೆಗೆದು ಖಾಲಿ ಪೆಟ್ಟಿಗೆ ಶಿಫ್ಟ್ ಮಾಡ್ಬೇಕು, ಜೊತೆಗೆ ಜೇನುಗಳ ಜೊತೆಗೆ ಪೆಟ್ಟಿಗೆಯನ್ನು ಎಲ್ಲಿ ಇಡುದು? ಹತ್ತಿರ ಇಡಬೇಕು ತೆಗೆಯುವಾಗ, ಮತ್ತೆ ಸಾಧಾರಣ 500 ಮೀಟರ್ ದೂರ ಕೊಂಡೋಗಿ ಇಡಬೇಕು ಪೆಟ್ಟಿ. ಅದೇ ದಿವಸ ಸಂಜೆ ಹೊತ್ತಲ್ಲಿ ಮಾಡ್ಬೇಕು ಇದನ್ನು, ಸಂಜೆ ಹೊತ್ತಲ್ಲಿ. ಹೌದು, ಮರು ದಿವಸ ಬೆಳಿಗ್ಗೆ ಹೋದಾಗ ಜಾಗ ಬದಲಾಗಿರ್ಬೇಕು, ಸಂಜೆ ಆಗ ಬದಲಾಯಿಸಿ ಬಿಡ್ಬೇಕು ಜಾಗವನ್ನು. ಒಂದೊಂದೇ ಫೀಟ್ ದೂರ ತಗೊಂಡು ಹೋಗ್ಬೇಕು ಅಂತ? ಇಲ್ಲ ಇಲ್ಲ, ಒಮ್ಮೆಲೆ ಕೊಂಡೋಗ್ಬೇಕು, ಇಲ್ಲದೆ ಅನ್ನಗಳು ಒಟ್ಟಿಗೆ ಬರ್ತದೆ. ಹಾಗೆ ಒಮ್ಮೆಲೆ ಸಂಜೆ ಆಗುವಾಗ ಇದನ್ನು ಚೇಂಜ್ ಮಾಡಿದ ಕೂಡಲೇ ಆ ಕೂಡಲೇ ಒಂದು 50 ಮೀಟರ್ ದೂರದಲ್ಲಿ ಕೊಂಡೋಗಿ ಇಡ್ಬೇಕು. ಹೋಗಲಿ ತಕ್ಷಣ ಏನಾದ್ರೂ ಆಹಾರ ಕೊಡ್ಬೇಕಾಗ್ತದೆ? ಕೊಟ್ಟರೆ ಒಳ್ಳೇದು, ಹೊಸ ಪೆಟ್ಟಿ ಕೊಟ್ಟರೆ ಒಳ್ಳೇದು. ಹೌದು, ಮತ್ತೆ ಗೇಟ್ ಹಾಕಿ ಬಿಡ್ಬೇಕು ಪೆಟ್ಟಿಗೆ, ಇಲ್ಲದ್ರೆ ರಾಣಿ ಹೋಗೋ ಚಾನ್ಸ್ ಇರ್ತದೆ. ಅದರಲ್ಲಿ ರಾಣಿ ಇದ್ರೆ ರಾಣಿ ಆ ಪೆಟ್ಟಿಗೆ ಹೊರಗಡೆ ಹೋಗ್ತದೆ, ಅಥವಾ ರಾಣಿ ಮೊಟ್ಟೆ ಇದ್ರೆ 10-21 ದಿವಸದಲ್ಲಿ ರಾಣಿ ಹೊರಗೆ ಬರ್ತದೆ. ಈಗ ಯಾವ ಪೆಟ್ಟಿಗೆಯಲ್ಲಿ ರಾಣಿ ಉಂಟು, ಯಾವ ಪೆಟ್ಟಿಗೆಯಲ್ಲಿ ರಾಣಿ ಕಣ ಉಂಟು ಅಂತ ಗೊತ್ತಾಗುದ? ಅದು ಗೊತ್ತಾಗುದಿಲ್ಲ, ಗೊತ್ತಾಗ್ಬೇಕಿದ್ರೆ ಅದನ್ನ ನಾನು ಹೇಳಿದಲ್ಲ, ರಾಣಿ ಮೊಟ್ಟೆ ಇರುವ ಇದನ್ನು ಚೇಂಜ್ ಮಾಡ್ಬೇಕು. ಜೊತೆಗೆ ಇದು ರಾಣಿ ಬಂದ್ರೆ ರಾಣಿ ಬಂದ್ರೆ ಅಂದ್ರೆ ನಾವು ಇಟ್ಟು ಸ್ವಲ್ಪ ದಿನದ ನೋಡ್ಬೇಕು ಅದನ್ನು, ಒಂದು ವಾರ ಆಗುವಾಗ ನಾವು ನೋಡ್ಬೇಕು ಅದರಲ್ಲಿ ರಾಣಿ ಮೊಟ್ಟೆ ಇದು ರಾಣಿ ಆಗಿದ ಅದ್ರ ಮೊದಲಿನ ಹಳ ರಾಣಿ ಉಂಟ ಅದನ್ನು ನಾವು ನೋಡ್ಬೇಕು, ಪ್ರತಿಯೊಂದು ಫ್ರೇಮ್ ಅನ್ನು ಎತ್ತಿ ನೋಡ್ಬೇಕು ಆಗ ರಾಣಿ ಉಂಟಾ ಇಲ್ವಾ ಅಂತ. ಸಾಮಾನ್ಯ ರಾಣಿ ಕಾಣ್ಲಿಕ್ಕೆ ಸಿಗುದು ಕಷ್ಟ ಸಿಗುದು ಕಷ್ಟ, ಸ್ವಲ್ಪ ಹೊತ್ತು ಕೆಲಸ ಮಾಡುವ ಒಂದು ಅರ್ಧ ಗಂಟೆ ಹೊತ್ತು ಹೊರಲಾಡ್ಬೇಕು ಆಗ ಗೊತ್ತಾಗ್ತದೆ. ಸರ್, ಈಗ ಬೇಸಿಗೆಯಲ್ಲಿ ಏನೇನು ಮಾಡ್ಬೇಕು ಹೇಳಿ? ಬೇಸಿಗೆಯಲ್ಲಿ ಚಗಿ ಜೇನು ತೆಗೆಯುದು. ಅವಾಗ ಸಹ ಕೆಲವರೆಲ್ಲ ಊರಲ್ಲಿ ಸಕ್ಕರೆ ಪಾಕ ಕೊಡ್ತಾರೆ, ನಾವು ಇಷ್ಟವರೆಗೆ ಕೊಡ್ಲಿಲ್ಲ. ಸಕ್ಕರೆ ಪಾಕದ ಜೇನು ಹಾಕ್ಬೇಕು, ಅದಕ್ಕಾಗಿ ನಾನು ಸಕ್ಕರೆ ಪಾಕ ಇಷ್ಟವರೆಗೆ ಕೊಡ್ಲಿಲ್ಲ. ಬೇಸಿಗೆಯಲ್ಲಿ ಅವುಗಳಿಗೆ ಸಿಕ್ಕಿದ ಹೂಗಳ ಇದ್ವೆ ಸಾಕಾಗ್ತದೆ ಜೇನು ಮಾಡ್ಲಿಕ್ಕೆ. ಆಗುವಾಗ ತಿಂಗಳಿಗೊಮ್ಮೆ ಸಿಕ್ತದೆ ಅದನ್ನು ಜೇನು ಸಿಗ್ತದೆ. 10 ದಿವಸಕ್ಕೆ ಸಿಕ್ಕಿದ್ರೆ ಒಳ್ಳೇದು. ಸಿಗ್ಲಿಕ್ಕಿಲ್ಲ, ಅಷ್ಟೇ ಜೇನುಗಳು ಬೇಕಲ್ಲ ಪೆಟ್ಟಿಗೆಯಲ್ಲಿ ಸಿಗ್ಬೇಕಿದ್ರೆ. ಒಳ್ಳೆ ಜೇನು ಉತ್ಪತ್ತಿ ಅಂದ್ರೆ ಎಷ್ಟು ಕಿಲೋ ಸಿಗ್ಬಹುದು ಒಂದು ವರ್ಷಕ್ಕೆ? 5-6 ಕೆಜಿ ಸಿಗ್ಬಹುದು ಒಂದು ಪೆಟ್ಟಿಗೆಯಲ್ಲಿ. ಒಂದೇ ಸೂಪರ್ ಕೊಡ್ತೀರಾ? ಎರಡು ಕೊಡ್ತೇವೆ. ಎರಡು ಕೊಡುದಂದ್ರೆ ನಮಗೆ ತೆಗಿಲಿಕ್ಕೆ ಟೈಮ್ ಇಲ್ಲ ಇದ್ರೆ 2 ಸೂಪರ್ ಕೊಡ್ತೇವೆ, ಒಂದೇ ಸೂಪರ್. ಹೆಚ್ಚಾಗಿ ಅದರ ಫ್ರೇಮ್ ಸಿಗ್ತದೆ ಕೃಷಿ ಜೇನು ಇದರಲ್ಲಿ, ಅಲ್ಲಿಂದ ತಂದು ಕಟ್ಟಿ ಕೊಡ್ತೇವೆ ನಾವು. ಆದಷ್ಟು ಬೇಗ ಅವುಗಳಿಗೆ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಕೊಟ್ಟರೆ. ಈಗ ಜೇನು ತೆಗಿಬೇಕಿದ್ರೂ ಕೂಡ ವ್ಯವಸ್ಥಿತವಾಗಿ ತೆಗಿಬೇಕು, ಮಿಷಿನ್ ಬೇಕು, ಮತ್ತೊಂದು ಬೇಕು. ಮಿಷಿನ್ ತಗೊಂಡಿದ್ದೇವೆ, ಮಿಷಿನ್ ಅಲ್ಲಿ ತೆಗಿತಾ ಇದ್ದೇವೆ. ತೆಗೆದ್ರೆ ಅವುಗಳಿಗೆ ಕೆಲಸ ಕಡಿಮೆ ಆಗ್ತದೆ, 15-20 ದಿವಸದಲ್ಲಿ ಪುನಃ ಜೇನು ಆಗ್ತದೆ, ಫ್ರೇಮ್ ಇರ್ತದಲ್ವಾ, ಆಗ ಪುನಃ ಅವುಗಳು ಬೇಗ ಬೇಗ ಕೆಲಸ ಮಾಡಿ ಜೇನು ತೆಗಿಲಿಕ್ಕೆ. ಒಳ್ಳೆಯ ಗುಣಮಟ್ಟದ ಜೇನು ಅಂದ್ರೆ ಏನು, ಅದು ಹೇಗಿರ್ತದೆ? ಅದು ನೀರಿನಲ್ಲಿ ಹಾಕಿದ ಕೂಡಲೇ ಬಾಕಿ ಇದರಾಗಿ ಕರಗುತ್ತೆ. ಹಾಕಿದ ಕೂಡಲೇ ಹೌದು, 2 ಫ್ರಿಡ್ಜ್ ಅಲ್ಲಿ ಇಟ್ಟರೆ ಜೇನು ಗಟ್ಟಿ ಆಗುದಿಲ್ಲ. ಸಕ್ಕರೆ ಹಾಕಿದ ಜೇನು ಅಂದ್ರೆ ಗಟ್ಟಿ ಆಗ್ತದೆ, ಫ್ರಿಡ್ಜ್ ಅಲ್ಲಿ ಇಟ್ಟ ಕೂಡಲೇ ಸಕ್ಕರೆ ಪಾಕ ಗಟ್ಟಿ ಆಗ್ತದೆ. ಈಗ ಜೇನನ್ನು ತೆಗೆದಿದ್ದನ್ನ 1 ವರ್ಷ ಬೇಕಾದ್ರೆ ಇಟ್ಕೋಬಹುದು? ಇಡಬಹುದು. ಗಾಳಿ ಆಗ್ಬಾರ್ದು ಅಷ್ಟೇ. ಒಳ್ಳೇದು ವೀಣಾ ಅವರೇ, ಅಡಿಕೆ ಕೃಷಿಯನ್ನು ಮಾಡ್ತಾ ಇದ್ರಿ, ಜೊತೆಗೆ ಜೇನು ಕೃಷಿಯನ್ನು ಕೂಡ ಹವ್ಯಾಸವಾಗಿ ಇಟ್ಕೊಂಡಿದ್ರಿ. ಬಹುಶಃ ಜೇನಿನಿಂದಾಗಿ ಅಡಿಕೆ ಕೃಷಿಯಲ್ಲಿ ಕೂಡ ಒಳ್ಳೆ ಲಾಭ ಆಗಿದೆ ನಿಮಗೆ. ಬಹಳ ಸಂತೋಷ ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಮಗ್ರ ಕೃಷಿ ಅನುಭವ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಂಡವರು ಪುತ್ತೂರು ತಾಲೂಕಿನ ಪಿ ವೀಣಾ, ಇವರನ್ನು ಮಾತನಾಡಿಸಿದವರು ಟಿಎಸ್ ಪ್ರಸಾದ್. ಸ್ವಚ್ಛತಾ ಶುರುವಾತ್ ಹೈ, ಸ್ವಚ್ಛತಾ ಆಧಾರ್ ಹೈ, ಸಮಂದರ್ ಕೆ ಜೀವನ್ ಕೆ ಲಿಯೆ ಅಪ್ನೆ ಸುರಕ್ಷಿತ್ ಕಲ್ ಕೆ ಲಿಯೆ ಸತತ್ ಪ್ರಯಾಸೋ ಕೋ ಅಪ್ನಾ ಯೆ ಶಪಥ್ ಲೇನಿ ಹಮೇ ಆಜ್ ಹೈ. ಸಾಗರ್ ಕಿ ಸುರಕ್ಷಾ ಕಾ ಹಮ್ಸೆ ಹಿ ಆಗಾಜ್ ಹೈ, ಆಯೇ ಸ್ವಚ್ಛ ಸಾಗರ್ ಸುರಕ್ಷಿತ ಸಾಗರ್ ಅಭಿಯಾನ್ ಮೇ ಹಿಸ್ಸಾ ಲೇ ಔರ್ ಲಾಯೆ ಲಹರ್ ಬದಲಾವ್ ಕಿ. ದೇಶ್ ಕೆ ಸಬ್ಸೆ ಬಡೆ ಕೋಸ್ಟಲ್ ಕ್ಲೀನಿಂಗ್ ಅಭಿಯಾನ್ ಕಾ ಹಿಸ್ಸಾ ಬನ್ನೆ ಕೆ ಲಿಯೆ ಆಜ್ ಹಿ ರಿಜಿಸ್ಟರ್ ಕರೇ swachhasagar.org ಪರ್. ರೈತ ಬಾಂಧವರೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 52,000 ರಿಂದ 55,500 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 40,000 ರಿಂದ 47,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 24,000 ರಿಂದ 28,500 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,400 ರಿಂದ 9,000 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,016,000 ರಿಂದ 20,000 ರೂಪಾಯಿಗಳು, ಎರಡನೇ ವರ್ಗ 1,012,000 ರಿಂದ 15,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,850 ರಿಂದ 2,950 ರೂಪಾಯಿಗಳು, ಕಟ್ಟಾ ಸಾಂಬಾರ್ ಕ್ವಿಂಟಾಲಿಗೆ 2,950 ರಿಂದ 3,050 ರೂಪಾಯಿಗಳು, ಐಆರ್ 8 ಕ್ವಿಂಟಾಲಿಗೆ 2,900 ರಿಂದ 3,000 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಾಲಿಗೆ 1,750 ರಿಂದ 1,950 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,300 ರಿಂದ 4,500 ರೂಪಾಯಿಗಳು, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,000 ರಿಂದ 4,100 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,100 ರೂಪಾಯಿಗಳಿಂದ 4,600 ರೂಪಾಯಿಗಳು, ಮೆಣಸು ಕ್ವಿಂಟಾಲಿಗೆ 28,000 ರಿಂದ 33,000 ರೂಪಾಯಿಗಳು, ಕಾಳು ಮೆಣಸು ಕ್ವಿಂಟಾಲಿಗೆ 38,000 ರಿಂದ 49,000 ರೂಪಾಯಿಗಳು, ಗೇರುಬೀಜ ಕಚ್ಚಾ ಬೆಲೆ ಇಲ್ಲ. ಗೇರು ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 2,000 ರಿಂದ 3,000 ರೂಪಾಯಿಗಳು, ಕದಳಿ ಕ್ವಿಂಟಾಲಿಗೆ 3,000 ರಿಂದ 4,000 ರೂಪಾಯಿಗಳು, ಗಾಳಿಬಾಳೆ ಕ್ವಿಂಟಾಲಿಗೆ 3,000 ರಿಂದ 3,500 ರೂಪಾಯಿಗಳು, ನೇಂದ್ರಬಾಳೆ ಕ್ವಿಂಟಾಲಿಗೆ 3,200 ರಿಂದ 4,000 ರೂಪಾಯಿಗಳು,

ಸುರಚರಿತನೆ ಭೂಸುರವಂದ್ಯನೆ ಪಾಶಾಂಕುಶಧರ ನಮೋ ನಮೋ. ಶ್ರೀಕರ ಭಾರತ ಲೋಕಕ್ಕೆ ನೀಡಿದ ಆಕಾಶಾಧಿಪ ನಮೋ ನಮೋ. ಸ್ವಚ್ಛತಾ ಶುರುವಾತ್ ಹೈ, ಸ್ವಚ್ಛತಾ ಆಧಾರ್ ಹೈ. ಸಮಂದರ್ ಕೆ ಜೀವನ್ ಕೆ ಲಿಯೆ, ಅಪ್ನೆ ಸುರಕ್ಷಿತ್ ಕಲ್ ಕೆ ಲಿಯೆ, ಸತತ್ ಪ್ರಯಾಸೋ ಕೋ ಅಪ್ನಾ ಯೇ ಶಪತ್ ಲೇನಿ ಹಮೇ ಆಜ್ ಹೈ. ಸಾಗರ್ ಕಿ ಸುರಕ್ಷಾ ಕಾ ಹಮ್ಸೆ ಹಿ ಆಗಾಜ್ ಹೈ. ಆಯೇ ಸ್ವಚ್ಛ ಸಾಗರ್ ಸುರಕ್ಷಿತ್ ಸಾಗರ್ ಅಭಿಯಾನ್ ಮೇ ಹಿಸ್ಸಾ ಲೇ ಔರ್ ಲಾಯೇ ಲಹರ್ ಬದಲಾವ್ ಕಿ. ದೇಶ್ ಕೆ ಸಬ್ಸೆ ಬಡೆ ಕೋಸ್ಟಲ್ ಕ್ಲೀನಿಂಗ್ ಅಭಿಯಾನ್ ಕಾ ಹಿಸ್ಸಾ ಬನ್ನೆ ಕೆ ಲಿಯೆ ಆಜ್ ಹಿ ರಿಜಿಸ್ಟರ್ ಕರೇ swachhasagar.org ಪರ್. ವಿಜಯ ನಾರಸಿಂಹ ಅವರ ರಚನೆ, ಹಾಡಿದ್ದಾರೆ ಡಾಕ್ಟರ್ ರಾಜಕುಮಾರ್. ಕಣ್ಣು ನೋಡದು ನಿನ್ನ ರೂಪವನು, ಮನವು ಅರಿಯದು ನಿನ್ನ ಮಹಿಮೆಯನು. ಕಣ್ಣು ನೋಡದು ನಿನ್ನ ರೂಪವನು, ನಿನ್ನ ಮಹಿಮೆಯೇನು. ಆದರೇನೋ ನಡುವೆ ಬಂಧಿಸಿದೆ, ಆದರೇನೋ ನಡುವೆ ಬಂಧಿಸಿದೆ ನಮ್ಮನ್ನು. ಮಂಜುನಾಥನೆ ಹೇಳು, ಮಂಜುನಾಥನೆ ಹೇಳು, ಉತ್ತರವನು ಹೇಳು, ಉತ್ತರವನು ಹೇಳು. ಕಣ್ಣು ನೋಡದು ನಿನ್ನ ರೂಪವನು, ಮನವು ಅರಿಯದು ನಿನ್ನ ಮಹಿಮೆಯನು. ನನ್ನೆಲ್ಲ ಕಾರ್ಯದ ಶಕುತಿಯಾಗಿರುವೆ, ಮನದ ಮನೆಯಲ್ಲಿ ವಾಸವಾಗಿರುವೆ, ನನ್ನೆಲ್ಲ ಕಾರ್ಯದ ಶಕುತಿಯಾಗಿರುವೆ. ಜೊತೆಯಾಗಿರುವೆ. ನಿತ್ಯ ಉದಯಕ್ಕೆ ಪ್ರಭೆಯ ತಂದಿರುವೆ. ಕತ್ತಲಲ್ಲಿ ಜ್ಯೋತಿಯಾಗಿರುವೆ. ನಿತ್ಯ ಉದಯಕ್ಕೆ